ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಅಮರನಾಥ್ ಬಿ ಹಮ್ಮ ಅವರ ಹತ್ರ ಅವರನ್ನು ಮಾತಾಡಿಸಿ ಈ ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ. ನಮಸ್ಕಾರ ಅಮರನಾಥ್ ಹಮ್ಮ ಅವರ. ನಮಸ್ಕಾರ ಸರ್. ಸರ್, ನಮ್ಮ ರೈತರು ಯಾವುದೇ ಒಂದು ಬೆಳೆಯನ್ನ ಬೆಳೆದ ಮೇಲೆ ಆ ಉತ್ಪನ್ನವನ್ನು ಸಂಗ್ರಹಣೆ ಮಾಡೋದು ಬಹಳ ಅವಶ್ಯಕ ಇರ್ತದೆ. ಯಾಕಂತಂದ್ರೆ ಸಾಕಷ್ಟು ಸಂಗ್ರಹಣೆಯೊಳಗ ಕೀಟಗಳ ಬಾಧೆ, ರೋಗಿಗಳ ಬಾಧೆ ಬೀಜಕ್ಕೆ ಆಗ್ತಿರ್ತದ. ಈ ಧಾನ್ಯ ಸಂಗ್ರಹಣೆ ಮಾಡೋದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ? ಸರ್, ಇದು ಧಾನ್ಯ ಸಂಗ್ರಹಣೆ ಸರ್, ಮೊದಲೇ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಸುಮಾರು ನೀವು ಒಂದ್ 5 ಇಲ್ಲ 10 ವರ್ಷ ಕೆಳಗಡೆ ನೋಡಿದಾಗ ಗೋಣಿಚೀಲ ಬಹಳಷ್ಟು ಉಪಯೋಗಿಸ್ತಿದ್ರು. ಆಮೇಲೆ ಟೆಗ್ ತೋಡಿ ಅಲ್ಲಿ ಒಂದು ಗಡಿಗೆಯನ್ನ ಇಟ್ಟು ಗಡಿಗೆ ಒಳಗೆ ಸೀಡ್ಸ್ ಹಾಕಿಟ್ಟು ಆ ತರನು ಸ್ಟೋರೇಜ್ ಮಾಡ್ತಿದ್ರು. ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ ಕೀಟಬಾಧೆ, ಯಾಕಂದ್ರೆ ಮಾಯಿಶ್ಚರ್ ಪರ್ಸೆಂಟೇಜ್ ತೇವಾಂಶ ಜಾಸ್ತಿ ಆಗಿದ್ಮೇಲೆ ಆಟೋಮೆಟಿಕ್ಲಿ ಫಂಗಸ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಕೆಲವೊಂದು ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿ ಧಾನ್ಯದೆಲ್ಲ ಒಳಗಿಂದೆಲ್ಲ ತಿಂದ್ಬಿಟ್ಟು ಪದರ ಅಷ್ಟೇ ಮ್ಯಾಲಿಂದು ಕೋಟ್ ಅಷ್ಟೇ ಬಿಟ್ಬಿಡ್ತೀವಿ. ಅದಕ್ಕೆ ಈಗ ವೈಜ್ಞಾನಿಕವಾಗಿ ನಾವು ಸ್ಟೋರೇಜ್ ನೋಡಿದಾಗ ನಮ್ಮ ಹತ್ರ 3 ಡಿಫ್ರೆಂಟ್ಸ್ ಬೇರೆ ತರದ ಒಂದು ಬ್ಯಾಗ್ಸ್ ಇದಾವೆ. ಒಂದು ಪಿಕ್ಸ್ ಬ್ಯಾಗ್ ಅಂತ ಹೇಳಿ ಬಂದಿದೆ, PICS ಪಿಕ್ಸ್ ಬ್ಯಾಗ್. ಅದು 3 ಪದರಿನ ಒಂದು ಬ್ಯಾಗ್ ಆಗಿದ್ದು 1 ಕ್ವಿಂಟಲ್ ವರೆಗೂ ಆ ಬ್ಯಾಗ್ ನಲ್ಲಿ ನಾವು ಸ್ಟೋರ್ ಮಾಡಬಹುದು. ಆಮೇಲೆ ಇನ್ನೊಂದು ಬ್ಯಾಗ್ ಬಂದ್ಬಿಟ್ಟು ಸೂಪರ್ ಗ್ರೇನ್ ಬ್ಯಾಗ್ ಅಂತ ಹೇಳಿದೆ. ಆ ಸೂಪರ್ ಗ್ರೇನ್ ಬ್ಯಾಗ್ ಕೂಡ 1 ಕ್ವಿಂಟಲ್ ವರೆಗೂ ನಾವು ಸ್ಟೋರ್ ಮಾಡಬಹುದು. ಆ ಬ್ಯಾಗಿನ ಮಹತ್ವ ಏನಪ್ಪ, ಇದು ಇದೇ ಬ್ಯಾಗ್ ನಲ್ಲಿ ಯಾಕೆ ಸ್ಟೋರ್ ಮಾಡ್ಬೇಕು ನಾವು? ಗನ್ನಿ ಬ್ಯಾಗ್ ಗೋಣಿ ಚೀಲದಲ್ಲಿ ಸ್ಟೋರ್ ಮಾಡೋದ್ರಲ್ಲಿ ಏನಾಗುತ್ತೆ, ಈ ಒಂದು ಬ್ಯಾಗ್ ನಲ್ಲಿ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ? ಸೊ ಈ ಸೂಪರ್ ಗ್ರೇನ್ ಬ್ಯಾಗ್ ನಲ್ಲಿ ನೀವು ಸ್ಟೋರ್ ಮಾಡಿದಾಗ ಇದು ಸುಮಾರು 1 ವರ್ಷವರೆಗೂ ಒಳಗೆ ತೇವಾಂಶ, ನೀವು ಏನು ಬೀಜ ಸರಿಯಾಗಿ ಒಣಗಿಸಿ ಏನ್ ತೇವಾಂಶನಲ್ಲಿ ನೀವು ಸ್ಟೋರ್ ಮಾಡಿಟ್ಟಿರ್ತೀರೋ, ಶೇಖರಣೆ ಮಾಡಿಟ್ಟಿರ್ತೀರೋ, ಅದೇ ಒಂದು ತೇವಾಂಶ ನೀವು 1 ವರ್ಷ ಬಿಟ್ಟು ತೆಗೆದಾಗೂ ಅದೇ ತೇವಾಂಶನೇ ಇರುತ್ತೆ ಬೀಜದಲ್ಲಿ. ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಆ ತರ ಒಂದು ಮಾಯಿಶ್ಚರ್ ರೆಸಿಸ್ಟೆಂಟ್ ತೇವಾಂಶ ಸರಿಯಾಗಿ ಮೇಂಟೈನ್ ಮಾಡುತ್ತೆ. ಅದು ಒಂದು ಬ್ಯಾಗ್ ನ ಮಹತ್ವ ಸೂಪರ್ ಗ್ರೇನ್ ಬ್ಯಾಗ್. ಇದು ಪಿಕ್ಸ್ ಬ್ಯಾಗ್ ಬಂದ್ಬಿಟ್ಟು 3 ಪದರಿನ ಬ್ಯಾಗ್ ಇರುತ್ತೆ ಸರ್. ಅದು 3 ಪದರಿನಲ್ಲಿ ನಾವು ಸ್ಟೋರ್ ಏನ್ ತೇವಾಂಶ ಮೇಂಟೈನ್ ಮಾಡಿ ಸರಿಯಾಗಿ ಒಣಗಿಸಿ ನಾವು ತೇವಾಂಶ ಒಂದು 10-12% ತೇವಾಂಶ ನಲ್ಲಿ ಒಳಗೆ ಸ್ಟೋರ್ ಮಾಡಿಟ್ಟಿರ್ತೀವೋ ಅದನ್ನು 2-2.5 ವರ್ಷ 3 ವರ್ಷವರೆಗೂ ಅದು ನಾವು ಸಂಗ್ರಹಣೆ ಮಾಡಬಹುದು ಸರ್. ಹಾಗಾದ್ರೆ ಇವು ಹೊಸ ಬ್ಯಾಗ್ ಗಳೇನು ಬಂದವಲ್ಲ ಸರ್, ಅದ್ರದ್ದು ಕಾಸ್ಟ್ ಎಷ್ಟಾಗತ್ತಂದ್ರೆ? ಸರ್, ಅದು ಪಿಕ್ಸ್ ಬ್ಯಾಗ್ ಬಂದ್ಬಿಟ್ಟು 3 ಪದರಿನ ಬ್ಯಾಗ್ ಅದು 180 ರೂಪಾಯಿ ಇದೆ ಸರ್ ಒಂದು ಬ್ಯಾಗಿಗೆ. ಸೂಪರ್ ಗ್ರೇನ್ ಬ್ಯಾಗ್ ಅದು 120 ರೂಪಾಯಿ ಸರ್ ಒಂದು ಬ್ಯಾಗಿಗೆ. ಅಂದ್ರೆ ಒಂದ್ಸಲ ಬ್ಯಾಗ್ ಖರೀದಿ ಮಾಡಿದ್ರೆ ಎಷ್ಟು ವರ್ಷದವರೆಗೆ ಅದು ಸಂಗ್ರಹಣೆ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ? ಸರ್, ಬ್ಯಾಗ್ ಖರೀದಿ ಮಾಡಿ ಅದು ನಾವು ಸರಿಯಾಗಿ ಒಂದು ಸ್ಟೋರ್ ರೂಮ್ ನಾಗಿರ್ಬೋದು, ಒಂದು ಪ್ರಾಪರ್ ಮಾಯಿಶ್ಚರ್ ಮೇಂಟೈನ್ ಮಾಡಿ ಸರಿಯಾಗಿ ಅದಕ್ಕೆ ಮ್ಯಾನೇಜ್ ಮಾಡಿದ್ರೆ ಸುಮಾರು ಅದು ನೀವು 2-3 ವರ್ಷವರೆಗೂ ನೀವು ಆ ಬ್ಯಾಗಿಗೆ ರೀಯೂಸ್ ಮಾಡ್ಕೋಬಹುದು. ನೀವು ತೆಗೆದಿ ಮತ್ತೆ ಪುರಾ ಬೇರೇನು ಸಂಗ್ರಹಣೆ ಮಾಡಬಹುದು, ಭತ್ತ ಸಂಗ್ರಹಣೆ ಮಾಡಬಹುದು, ಆಮೇಲೆ ತೊಗರಿ ಸಂಗ್ರಹಣೆ ಮಾಡಬಹುದು, ಶೇಂಗಾ ಕೂಡ ಸಂಗ್ರಹಣೆ ಮಾಡಬಹುದು. ಸರ್, ಎಲ್ಲರಿಗಂತೂ ಈ ಹೊಸ ಬ್ಯಾಗ್ ಉಪಯೋಗ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ದುಡ್ಡು 180 ರೂಪಾಯಿ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಆಗ್ತದೆ. ಆದ್ರೆ ಸಾಂಪ್ರದಾಯಿಕವಾಗಿ ನಮ್ಮ ರೈತರೇನು ಸಂಗ್ರಹಣೆ ಮಾಡ್ಕೊಂಡು ಬಂದ್ರ ಗೊಬ್ಬರ ಚೀಲದಲ್ಲಿ ಮಾಡ್ತಾರೆ, ಪ್ಲಾಸ್ಟಿಕ್ ಚೀಲ ಇರ್ತವೆ, ಆ ಗೋಣಿ ಚೀಲದಲ್ಲಿ ಮಾಡ್ತಿರ್ತಾರೆ. ಈ ಮನೆಯೊಳಗ ಸಂಗ್ರಹಣೆ ಮಾಡುವಂತ ಸಮಯದೊಳಗ ಈ ಸಂಗ್ರಹಣೆ ಒಳಗೆ ಯಾವ್ಯಾವ ಕೀಟಗಳು ಸಾಮಾನ್ಯವಾಗಿ ಬಾಧೆ ಮಾಡ್ತವೆ, ಅಲ್ಲಿ ಸಂಗ್ರಹಣ ಪದ್ಧತಿ ಯಾವ ರೀತಿ ರ್ಯಾಕ್ ಮೇಲೆ ಇಡೋದಾಗ್ಲಿ ಇದಾಗ್ಲಿ ಹೆಂಗ್ ಮಾಡಬಹುದು, ಮನೆಯೊಳಗೆ ಅವರ ಒಂದು ಪರಿಕರಗಳನ್ನು ಯೂಸ್ ಮಾಡಿಕೊಂಡ್ರೆ ರೈತರು ಹೆಂಗ್ ಮಾಡ್ಬೇಕಂದ್ರೆ? ಸರ್, ಮನೆಯಲ್ಲಿ ಸ್ಟೋರ್ ಮಾಡೋದು ಬಹಳಷ್ಟು ಕಷ್ಟ, ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೀಜಗಳಿದ್ರೆ ನಾವು ಬಾಕ್ಸ್ ನಲ್ಲಿ ಏನೋ ಹಾಕಿಟ್ಟು ಅಥವಾ ದೊಡ್ಡ ಒಂದು ಟಿನ್ ನಲ್ಲಿ ಹಾಕಿ ಇಟ್ಟಿರ್ಬೋದು. ಈಗ ಲಾರ್ಜ್ ಸ್ಕೇಲ್ ಒಳಗೆ ಇದ್ರೆ ಮಾತ್ರ ಈ ಬ್ಯಾಗ್ಸ್ ಗಳು ಯೂಸ್ ಮಾಡಬಹುದು ಸರ್. ಲಾರ್ಜ್ ಸ್ಕೇಲ್ ಅಂದ್ರೆ ಬಹಳಷ್ಟು ಉತ್ಪಾದನೆ ಮಾಡಿ ಗೋಣಿ ಚೀಲದ ಒಂದು 100 ಕ್ವಿಂಟಲ್ 200 ಕ್ವಿಂಟಲ್ ಆಗಿದ್ರೆ ನಾವು ಮನೆಯಲ್ಲಿ ಸ್ಟೋರ್ ಮಾಡಕ್ ಆಗೋದಿಲ್ಲ. ಅವಾಗ ಮಾತ್ರ ಈ ಬ್ಯಾಗ್ ಗಳನ್ನು ಉಪಯೋಗಿಸಿ ಒಂದು ಸ್ಟೋರ್ ರೂಮ್ ನಲ್ಲಿ ನಾವು ಇಡಬಹುದು. ಈ ಬ್ಯಾಗ್ ಸ್ಟೋರ್ ಮಾಡುವಾಗ ಕನಿಷ್ಠ ಒಂದು 10-15 ಸೆಂಟಿಮೀಟರ್ ಒಂದು ಸ್ಟೇಕ್ ಕೆಳಗಡೆ ಕಟ್ಟಿಗೆ ಇದು ಬರುತ್ತೆ ಸರ್, ಟೇಬಲ್ ಬರುತ್ತೆ. ಆ ಟೇಬಲ್ ಮೇಲೆ ಏನಂದ್ರೆ ನಾವು ಸ್ಟೋರ್ ಮಾಡ್ಕೊಂತ ಹೋಗ್ಬೇಕು. ಬಿಕಾಸ್ ಯಾಕಂದ್ರೆ ಕೆಳಗಡೆ ಇನ್ಸೆಕ್ಟ್ ಇರು ಆಗಲಿ, ಆಮೇಲೆ ಮತ್ತೊಂದು ಯಾವ್ದಾದ್ರು ಹುಳಗಳಾಗ್ಲಿ ಬ್ಯಾಗಿನ ಒಳಗಡೆ ಹೋಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬ್ಯಾಗ್ ನಲ್ಲಿ ಇನ್ಸೆಕ್ಟ್ ಹುಳಗಾಗ್ಲಿ ಆಮೇಲೆ ಇಲಿ ಆಗ್ಲಿ ಇದು ಕಟ್ ಮಾಡ್ರೂ ಕಟ್ ಆಗೋದಿಲ್ಲ, ಆ ತರ ಬ್ಯಾಗ್ಸ್ ಇದಾವ ಸರ್. ಇನ್ಸೆಕ್ಟ್ ಅಂತೂ ಒಳಗೆ ಹೋಗಕ್ ಸಾಧ್ಯನೇ ಇಲ್ಲ, ಕೀಟ ಒಳಗಡೆ ಎಂಟ್ರಿ ಕೊಡಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಸೈಂಟಿಫಿಕ್ ಆಗಿ ಅದು ಬ್ಯಾಗ್ ಅನ್ನು ರೆಡಿ ಮಾಡಿದ್ದಾರೆ ಸರ್ ಅವರು. ಸರ್, ಈ ಕೀಟಗಳೇನವಲ್ರೆ ನಾವು ರಾಶಿ ಮಾಡೋ ಟೈಮ್ನಾಗ ಕಣದಿಂದಲೇ ಮನೆಗೆ ಬರ್ತಾವ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ ಅಂದ್ರೆ ಯಾವ ರೀತಿ ಕಣದಿಂದ ಬರ್ತಾವ, ಯಾವ ರೀತಿ ನಾವು ಹತೋಟಿ ಮಾಡಬೇಕು ಅಥವಾ ನಿಯಂತ್ರಣ ಮಾಡಬೇಕು? ನೋಡಿ ಸರ್, ರೈತರು ಮೋಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರು ಸರಿಯಾಗಿ ಸಮಯದಲ್ಲಿ ಅವರು ಕಟಾವು ಮಾಡೋದು ಮೊದಲನೇ ತಲೆಗಿಟ್ಕೋಬೇಕು. ಅವರು ಒಂದ್ ವೇಳೆ ಅಲ್ಲಿ ಏನಾಗುತ್ತೆ, ಈ ಹುಳ ಆಗ್ಲಿ ಕೀಟಗಳು ಏನ್ ಮಾಡ್ತಾವ ಅಂದ್ರೆ ಲಾಸ್ಟ್ ಅದ್ರ ತತ್ತಿಯನ್ನು ಲಾಸ್ಟ್ ಕಟಾವು ಮಾಡುವಾಗ ಅದ್ರ ತತ್ತಿ ಅಲ್ಲೇ ಮೇಲೆ ಬಿಟ್ಟು ಹೋಗ್ಬಿಡ್ತಾವು. ನಾವು ಕಟಾವು ಮಾಡ್ಕೊಂಡು ತಂದು ಮನೆಯಲ್ಲಿ ಇಟ್ಟು ಮತ್ತೆ ಅದೇ ಗೋಣಿ ಚೀಲದಲ್ಲಿ ಇಡುವಾಗ ಏನಾಗುತ್ತೆ, ಅಲ್ಲೇ ತತ್ತಿ ಹೊಡೆದಿ ಮತ್ತಲ್ಲೇ ಅಂಡಾಶ ಹೊಡೆದಿ ಮತ್ತಲ್ಲಿಂದ ಮತ್ತೊಂದು ಹುಳ ಉತ್ಪಾದನೆ ಆಗ್ತಾ ಸಾಧ್ಯತೆ ಇರುತ್ತೆ. ಕಟಾವು ಮಾಡ್ಕೊಂಡ ತಕ್ಷಣ ಸರಿಯಾಗಿ ಒಣಗಿಸೋದೇ ಇದು ಒಂದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸರ್. ಇದ್ರೊಳಗೆ ಸರಿಯಾಗಿ ಒಣಗಿಸಬೇಕಾಗುತ್ತೆ ಸರ್. ಅಂದ್ರೆ ಸರ್ ಸರಿಯಾಗಿ ಒಣಗಿಸಬೇಕಂತಂದ್ರೆ ಎಷ್ಟು ತಾಸು ಅಥವಾ ಎಷ್ಟು ದಿವಸ ಒಣಗಿಸಬೇಕಂತ? ಲಾರ್ಜ್ ಸ್ಕೇಲ್ ಇತ್ತಂದ್ರೆ ನೋಡಿ ಸರ್, ನಾವು ಮನೆ ಮೇಲೆ ಆಗಿರ್ಬೋದು ಅಥವಾ ಮನೆ ಎದುರು ಅಂಗಳದಲ್ಲಾಗಿರ್ಬೋದು, ಅಲ್ಲಿ ಸರಿಯಾಗಿ ಒಂದು 10-12% ಮಾಯಿಶ್ಚರ್ ಪರ್ಸೆಂಟೇಜ್. ಈಗ ರೈತರಿಗೆ ತೇವಾಂಶ ಹೌದು 10-12 ಅಂತ ಹೆಂಗ್ ಗೊತ್ತಾಗಬೇಕು, ಇಷ್ಟು ಕರೆಕ್ಟ್ ಆಗಿ ಒಣಗೈತಿಲ್ಲಪ್ಪ ಅಂತೇಳಿ ಹೆಂಗ್ ಗೊತ್ತಾಗಬೇಕಂದ್ರೆ, ಅದು ಈ ಕಾಳು ತಗೊಂಡು ಬೈದ ಹಾಕೊಂಡು ಅಲ್ಲಿಂದ ಕಡಿಬೇಕು ಸರ್. ಅದು ಕರೆದಾಗ ಕಟ್ ಅಂತೇಳಿ ಸೌಂಡ್ ಬರುತ್ತೆ, ಆ ಸೌಂಡ್ ಬಂದಾಗ ಮಾತ್ರ ಗೊತ್ತಾಗುತ್ತೆ ಇದು 10-12% ಒಣಗಿದೆ ಅಂತ. ಕಚ್ಚಂತ ಅಂತಂದ್ರೆ ಇನ್ನು ಹಸಿ ಅಂತ ಅಂತ ಅರ್ಥ. ಸೌಂಡ್ ಬರ್ಬೇಕು ಸರ್ ಅದರಲ್ಲಿ, ಸೌಂಡ್ ಬಂದಾಗ ಮಾತ್ರ ಓಕೆ ಇಟ್ಸ್ 10-12 ಅಥವಾ 10-13% ವರೆಗೂ ತೇವಾಂಶ ಇದೆ ಒಳಗಂತ ಗೊತ್ತಾಗುತ್ತೆ. ಅವಾಗ ನಾವು ಏನಂದ್ರೆ ಸ್ಟೋರೇಜ್ ಮಾಡ್ಕೋಬೇಕು ಸರ್. ಅದಕ್ಕಿಂತ ಸ್ವಲ್ಪ ಹಸಿ ಇತ್ತಂದ್ರೆ ಫಂಗಸ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಸರ್, ಕೆಲವೊಂದ್ಸಲ ಬೀಜಕ್ಕಾಗಿ ನಮ್ಮ ರೈತರು ಮನೆಯೊಳಗ ಸ್ವಲ್ಪ ಪ್ರಮಾಣದಲ್ಲಿ 1 ಕ್ವಿಂಟಲ್ 2 ಕ್ವಿಂಟಲ್ ಶೇಖರಣೆ ಮಾಡಬೇಕಾಗ್ತದೆ. ಆ 1 ವರ್ಷದವರೆಗೆ ಅಂದ್ರೆ ನೆಕ್ಸ್ಟ್ ಬಿತ್ತನೆ ಹೆಂಗಂ ಬರೋರಿಗೆ ಅವನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಬೇಕು. ಯಾಕೆ ಕೀಟಗಳ ಬಾಧೆ ಏನಾದ್ರೂ ಆಯ್ತು, ಫಂಗಸ್ ಏನಾದ್ರು ಅಟ್ಯಾಕ್ ಆಯ್ತಂದ್ರೆ ಮತ್ತೆ ಬೀಜ ಅವರಿಗೆ ಸಮಸ್ಯೆ. ಇಲ್ಲಿ ಯಾವ ರೀತಿ ಅವರು ಕಾಳಜಿ ತಗೋಬೇಕಂತ್ರಿ? ಸರ್, ಇಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ಅಲ್ಯೂಮಿನಿಯಂ ಫಾಸ್ಪೇಟ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಬರುತ್ತೆ ಸರ್. ಅಲ್ಯೂಮಿನಿಯಂ ಫಾಸ್ಪೇಟ್ ಅದು ಫ್ಯುಮಿಗೇಷನ್ ಗಾಳಿ ಮುಖಾಂತರ ಆ ಬ್ಯಾಗಿನ ನಡು 2-3 ಬ್ಯಾಗ್ ಇದ್ರೆ ಆ ಬ್ಯಾಗಿನ ನಡು ಆ ಅಲ್ಯೂಮಿನಿಯಂ ಫಾಸ್ಪೇಟ್ 4 ಬ್ಯಾಗ್ ಇದ್ರೆ 3ನೇ ಬ್ಯಾಗಿನ ಮೇಲೆ ಇಡಬೇಕು ಸರ್. ಅದು ಗ್ಯಾಸ್ ಏನಾಗುತ್ತೆ ಅಂದ್ರೆ ಅದು ಫ್ಯುಮಿಗೇಷನ್ ಮ್ಯಾಲಿಂದ ಕೆಳಗಡೆ ಬಿಟ್ಕೊಂತ ಹೋಗುತ್ತದೆ, ಅದರಿಂದ ಏನಾದ್ರೆ ಕೀಟ ಬಾಧೆ ಆಗುತ್ತೆ, ಹತೋಟಿಯಲ್ಲಿ ತಗೋಬಹುದು ನಾವು. ಅಂದ್ರೆ ಈ ಒಂದು ಗುಳಿಗೆಯನ್ನು ಉಪಯೋಗ ಮಾಡಿಕೊಂಡು ಅವರು ಒಳ್ಳೆ ರೀತಿಯಿಂದ ಸಂಗ್ರಹಣೆ ಮಾಡಬಹುದು. ಆಮೇಲೆ ಏನ್ ಮಾಡ್ಬೇಕು, 1-2 ತಿಂಗಳಾಯ್ತು ಚೀಲ ಬಿಚ್ಚಿ ಒಂದ್ ಸ್ವಲ್ಪ ಒಣಗಿಸ್ಬೇಕು ಸರ್. ಅದು ಮತ್ತೆ ಒಣಗಿಸ್ಬೇಕು, ಯಾಕಂದ್ರೆ ಹೆಂಗಾಗುತ್ತೆ ಸರ್ ಅಂದ್ರೆ ವಾತಾವರಣ ಮೇಲೆ ಹೋಗುತ್ತೆ. ಎಲ್ಲಿ ನೀವು ಸ್ಟೋರೇಜ್ ಮಾಡ್ತಾ ಇದ್ರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಒಂದ್ ವೇಳೆ ಚಳಿಗಾಲದಲ್ಲಿ ಈಗ ನೀವು ಕಂಟಿನ್ಯೂಸ್ ನೆಲದ ಮೇಲೆ ಏನು ಹಾಕ್ಲಾರ್ದೇನೆ ಸ್ಟೋರೇಜ್ ಮಾಡ್ರೆ ಫಂಗಸ್ ಕೂಡ ಅಟ್ಯಾಕ್ ಆಗ್ಬೋದು. ಒಣಗಿಸಿ ತೆಗೆದಿ ಮತ್ತೊಂದ್ ಸರಿ ಬಿಸಿಲಲ್ಲಿ ಒಣಗಿಸಾಕಿ ಮತ್ತೆ ಸ್ಟೋರೇಜ್ ಮಾಡಬೇಕು. ಅಂದ್ರೆ ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ರೀತಿಯಿಂದ ನಾವು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈ ದೊಡ್ಡ ದೊಡ್ಡ ಗೋಡಾಮ್ನಲ್ಲಿ 100-1000 ಕ್ವಿಂಟಲ್ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಒಂದು ಕಾಳಜಿ ಅವ್ರು ವಹಿಸ್ತಾರಂತ್ರಿ? ಅಲ್ಲಿ ಗೋಡೌನ್ಸ್ ನಲ್ಲಿ ಅಂತೂ ಹೆಂಗಿದೆ ಅಂದ್ರೆ ಅವ್ರು ಬಹಳ ಸೈಂಟಿಫಿಕ್ ಆಗಿ ಸ್ಟೋರೇಜ್ ಮಾಡ್ತಾರೆ, ಅವ್ರು ಶೇಖರಣೆ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ ಅವ್ರು ಪ್ರಾಪರ್ ಸ್ಟೇಕಿಂಗ್ ಅಂದ್ರೆ ಒಂದ್ರ ಮೇಲೆ ಒಂದು ಹಚ್ಚಿಡೋದಾಗ್ಲಿ, ಸ್ಟೇಕಿಂಗ್ ಕೆಳಗಡೆ ಕಟ್ಟಿಗೆ ಇದ್ರ ಹಾಕಿ ಅದರ ಮೇಲೆ ಇಡ್ತಾರೆ. ಅವರು ಟೈಮ್ ಟು ಟೈಮ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸರ್. ಫ್ಯುಮಿಗೇಂಟ್ಸ್ ವಿಂಡೋಸ್ ಎಲ್ಲ ಪ್ರಾಪರ್ ಮಾಯಿಶ್ಚರ್ ಮೇಂಟೈನ್ ಮಾಡ್ತಾರೆ ಅವರು. ಫ್ಯುಮಿಗೇಷನ್ ಟೈಮ್ ಟು ಟೈಮ್ ಇನ್ಸೆಕ್ಟ್ ಯಾವ್ದಾರ ಡ್ಯಾಮೇಜ್ ಆಗ್ತಾ ಇದೇನೋ ಚೆಕಿಂಗ್ ಮಾಡ್ತಿರ್ತಾರೆ, ಸ್ಯಾಂಪಲ್ ತೆಗೆದು ನೋಡ್ತಾ ಇರ್ತಾರೆ, ಮಾಯಿಶ್ಚರ್ ಏನಾರ ಕಡಿಮೆ ಆಗಿದೇನೋ ಹೆಚ್ಚಾಗ್ತಾ ಇದೇನೋ. ಆಮೇಲೆ ಮತ್ತೆ ಬಹಳಷ್ಟು ಸೈಂಟಿಫಿಕ್ ಮೆಥಡ್ ಅಂದ್ರೆ ಸ್ಟೋರೇಜ್ ನಲ್ಲಿ ಟೈಮ್ ಟು ಟೈಮ್ ಪ್ರಾಪರ್ ಚೆಕಿಂಗ್ ಮಾಡ್ತಿರ್ಬೇಕು ಸರ್. ನಾವು ಮಾಯಿಶ್ಚರ್ ಇದೆ ಅಲ್ವೋ, ಇನ್ಸೆಕ್ಟ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದೇನೋ, ರೋಡೆಂಟ್ಸ್ ಇಲಿ ಮತ್ತೆ ಏನಾದರೂ ಇದೇನೋ ಅಂತ ನೋಡ್ತಿರ್ಬೇಕು ಸರ್. ಕಂಟಿನ್ಯೂಸ್ ಫ್ಯುಮಿಗೇಷನ್ ಇನ್ಸೆಕ್ಟ್ ಮತ್ತೆ ಇನ್ಸೆಕ್ಟ್ಲಿಂದ ಮೇನ್ ಪ್ರಾಬ್ಲಮ್ ಇರೋದೇ ಸ್ಟೋರೇಜ್ ನಲ್ಲಿ ಇನ್ಸೆಕ್ಟ್ ಬಿಟಲ್ಸ್ಗಳು ಬರ್ತಾವ ಸರ್. ಎಲ್ಲ ಅಲ್ಲಿ ಹುಳಗಳ ಒಂದು ಕ್ರಮ ಕೈಗೊಳ್ಬೇಕಂದ್ರೆ ಫ್ಯುಮಿಗೇಷನ್ ಮಾಡ್ತಿರ್ಬೇಕು ಸರ್ ಮೇಲೆ ಮೇಲೆ. ಸರಿಗೆ ಬೀಜಗಳ ಯಾವುದೇ ಧಾನ್ಯವನ್ನ ನಮ್ಮ ರೈತರು ಯೂಶುವಲ್ ಆಗಿ ಸಂಗ್ರಹಣೆ ಮಾಡೋದು ಚೀಲಗಳಲ್ಲಿ, ಅದು ಪ್ಲಾಸ್ಟಿಕ್ ಚೀಲ ಆಗಲಿ ಗೊಬ್ಬರದು ಸಾಮಾನ್ಯವಾಗಿ ಮಾಡೋದು ಅಥವಾ ಗೋಣಿ ಚೀಲಗಳಲ್ಲಿ. ಕಳೆದ ವರ್ಷ ಏನು ಸಂಗ್ರಹಣೆ ಮಾಡಿರ್ತಾರೆ ಅದಕ್ಕೇನೋ ಸ್ವಲ್ಪ ಬೀಜಗಳು ಉಳಿದಿರ್ತಾವ, ಹಂಗ ಮುಚ್ಚಿಟ್ಟಿರ್ತಾವೆ, ಅದಕ್ಕೆ ಕೆಲವೊಂದು ಕೀಟಗಳು ಅಲ್ಲಿ ತತ್ತಿಗಳಾಗಲಿ ಬಂದಿರ್ತವೆ, ಎಸ್ಪೆಷಲಿ ನುಸಿ ಬುರ್ಬುರಿ ಇವೆಲ್ಲ ಬರ್ತವೆ. ಈ ಮುಂದಿನ ವರ್ಷಕ್ಕೆ ನಾವು ಅವನ್ನ ಅದೇ ಚೀಲದಲ್ಲೂ ಸಂಗ್ರಹಣೆ ಮಾಡಬೇಕಾಗ್ತದೆ. ಅಲ್ಲಿ ಯಾವ ರೀತಿಯ ಚೀಲಗಳಿಗೆ ಒಂದು ಫ್ಯುಮಿಗೇಷನ್ ಮಾಡೋದಾಗ್ಲಿ ಅಥವಾ ಚೀಲಗಳನ್ನು ಒಣಗಿಸೋದಾಗ್ಲಿ ಅಲ್ಲಿ ಏನೋ ಒಂದು ಕಾಳಜಿ ವಹಿಸ್ಬೇಕಂತ್ರಿ? ಸರ್, ಈಗ ನಾವು ಬೀಜ ವಿಭಾಗದಿಂದ ಮಾತಾಡ್ತಾ ಇದೀವಿ ಅಂತಂದ್ರೆ, ಸರ್ ನಾವು ಸಜೆಸ್ಟ್ ಮಾಡೋದೇನು ರೈತರಿಗಂದ್ರೆ, ಕಳೆದ ವರ್ಷ ಏನ್ ನೀವು ಬೀಜ ಏನ್ ಇಟ್ಕೊಂಡಿರ್ತಿರೋ ಆ ಬೀಜ ನೀವು ಯೂಸ್ ಮಾಡ್ಲೇಬಾರದು ಸರ್, ಮೊದಲನೇ ಮಾತು. ಯಾಕಂದ್ರೆ ಅದ್ರದ್ದು ಲೈಫ್ ಏನಿರುತ್ತೆ ಶಾರ್ಟೇಜ್ ಆಗ್ತಾ ಬರ್ತಿರುತ್ತೆ ಸರ್. ನೀವು 100 ಬೀಜ ಹಾಕಿ ನೀವು ಮನೆಯಲ್ಲಿ ನೀವು ಬೇಕಾದ್ರೆ ಒಂದು ಪೇಪರ್ ನಲ್ಲಿ 100 ಬೀಜ ಹಾಕಿ ಒಂದು ನೀರು ಹೊಡೆದಿ ಒಂದು ವಾರ ಇಟ್ಟು ನೋಡ್ರಿ, ಆ 100 ಬೀಜದಲ್ಲಿ ಕನಿಷ್ಠ ಏನಂದ್ರೆ 30-40 ಅಷ್ಟೇ ಬರ್ತಾವ, ಮೊಳಕೆ ಹೊಡೆಯ ಪ್ರಮಾಣ ಕಡಿಮೆ ಆಗುತ್ತೆ ಸರ್. ಅದ್ರದ್ದು ಇನ್ಸೆಕ್ಟ್ ಡ್ಯಾಮೇಜ್ ಆಗುತ್ತೆ, ಮೊಳಕೆ ಹೊಡೆಯ ಪ್ರಮಾಣ ಕಡಿಮೆ ಆಗುತ್ತೆ, ಒಳಗೆ ಅದ್ರ ಹತ್ರ ತಾಕತ್ ಇರೋದಿಲ್ಲ. ಅದೇ ನೀವು ಪುನಃ ಹಂತದ ಬೀಜ ಯೂಸ್ ಮಾಡ್ಬೇಕಂದ್ರೆ ಬೀಜ ಉಪಚಾರ ಮಾಡ್ಬೇಕು ಸರ್ ಆ ಬೀಜಗಳಿಗೆ. ಬೀಜ ಉಪಚಾರ ಮಾಡಬೇಕು. ಬೀಜ ಉಪಚಾರ ಮಾಡಿ ನೀವು ಬಿತ್ತನೆ ಮಾಡಕ್ ಹೋದ್ರೆ ಅದು ಒಂದು ಸೂಕ್ತ 30-35 ದಿವಸವರೆಗೂ ಅದು ಪ್ರೊಟೆಕ್ಟ್ ಮಾಡುತ್ತೆ ಸರ್. ಟ್ರೈಕೋಡರ್ಮ ಆಗಿರ್ಬೋದು, ರೈಸೋಬಿಯಮ್, ಪಿ ಎಸ್ ಬಿ ಆಗಿರ್ಬೋದು, ಆಮೇಲೆ ಕೆಮಿಕಲ್ಸ್ ಇವೆಲ್ಲ ಆರ್ಗ್ಯಾನಿಕ್ ಸರ್, ನಾನ್ ಆರ್ಗ್ಯಾನಿಕ್ಸ್ ಬಹಳಷ್ಟು ಅದಾವ. ನೀಮ್ ಲೀಫ್ ಎಕ್ಸ್ಟ್ರಾಕ್ಟ್ ಅಂತ ಎನ್ ಎಸ್ ಕೆ ಅವು ಬಂದವ, ಅದರಲ್ಲಿಂದ ನೀವು ಬೀಜ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಬ್ಯಾಗ್ಸ್ಗಳಿಗೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಅವೇ ಬ್ಯಾಗ್ ಯೂಸ್ ಮಾಡ್ತಾ ಇದೀವಲ್ಲಪ್ಪ, ಈಗ ಮತ್ತೆ ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಅದಕ್ಕೆ ತೊಳೆದು ಬಿಡ್ಬೇಕು ಸರ್. ಬ್ಯಾಗಿಗೆ ತೊಳೆದು ನೀಟಾಗಿ ಒಣಗಿಸ್ಬೇಕು, ಅವಕ್ಕೆ ಬಿಸಿಲಾಗ ಒಣಗಿಸ್ಬೇಕು, ಬಿಸಿಲಾಗ ಕಡಕ್ ಆಗಿಪ್ಲಾಗ ಒಣಗಿಸ್ಬಿಡ್ಬೇಕು ಸರ್. ಒಣಗಿಸಿ ಮತ್ತೆ ಅಂತ ಬ್ಯಾಗ್ ಉಪಯೋಗ ಮಾಡಬಹುದು ಅಂತಂದ್ರೆ, ಈ ರೀತಿ ಚಲೋತ್ನಾಗಿ ಬಿಸಿಲಾಗ ಚೀಲಗಳನ್ನು ಒಣಗಿಸಿ ಅವುಗಳೊಳಗೆ ನಾವು ಸಂಗ್ರಹಣೆ ಮಾಡಿದ್ರೆ ಒಂದು ಕೀಟಗಳ ಬಾಧೆ ಆಗಲಾರ್ದಂಗ ಸಂಗ್ರಹಣೆ ಮಾಡಬಹುದು ಅಂತ ಹೇಳ್ತಾ ಇದ್ರೆ. ರೈತ ಬಂದ್ರೆ ಇಲ್ಲಿ ತನಕ ಅಮರನಾಥ್ ಅಮ್ಮ ಅವರು ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಅವರನ್ನ ಸಂಪರ್ಕ ಮಾಡಬಹುದು ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ಸರ್? 9108704676. ರೈತ ಬಂದ್ರೆ ಅಮರನಾಥ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9108704676. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9108704676. ಈ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಿ ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಬಹುದು. ಆಮೇಲೆ ಆಗಲವರೇನು ಧಾನ್ಯ ಸಂಗ್ರಹಣೆ ಮಾಡಲಿಕ್ಕೆ ವೈಜ್ಞಾನಿಕ ಬ್ಯಾಗ್ಗಳು ಬಂದವಲ್ಲ, ಆ ಬ್ಯಾಗ್ಗಳು ಸಹಿತ ಈ ಕೃಷಿ ಮಹಾವಿದ್ಯಾಲಯದಲ್ಲಿ ಸಿಗ್ತಾವ, ಅವನ್ನ ಸಹಿತ ನೀವು ಖರೀದಿ ಮಾಡುವುದು, ಅವುಗಳ ಬಗ್ಗೆ ಸಹಿತ ಹೆಚ್ಚಿನ ಮಾಹಿತಿಯನ್ನೇ ಅವ್ರ ಕಡೆಯಿಂದ ಪಡ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಅಮರನಾಥ್ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಧಾನ್ಯ ಸಂಗ್ರಹಣೆ ಕುರಿತು ಅಮರನಾಥ್ ಹಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಮಣ್ಣಿನ ಆರೋಗ್ಯ ಕಾರ್ಡ್, ಈ ಕುರಿತು ಡಾಕ್ಟರ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಜೇಂದ್ರ ಆರ್ ಕುಲಕರ್ಣಿ. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಇನ್ನೊಂದು ಜೊತೆಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಕೆ ಬಸವರಾಜ್ ಅವರ ಅವರನ್ನ ಮಾತಾಡಿಸಿ ಈ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ತಮಗೆಲ್ಲ ಗುರುತಿರೋಂಗ ಮಣ್ಣು ಆರೋಗ್ಯ ಬಹಳ ಮುಖ್ಯವಾಗಿರುವಂಥದ್ದು. ನಾವು ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಬೇಕು, ಮಣ್ಣಿನೊಳಗೆ ಏನೆಲ್ಲ ಅದ ಅಂತ ತಿಳ್ಕೊಳ್ಬೇಕು, ನಮ್ಮ ನಮ್ಮ ಮಣ್ಣಿನೊಳಗೆ ಏನು ಕಡಿಮೆ ಅದ, ಯಾವ ಪೋಷಕಾಂಶಗಳು ಕಡಿಮೆ ಅದವ, ಆ ಒಂದು ಪೋಷಕಾಂಶಗಳು ಕಡಿಮೆ ಇದ್ರೆ ಅವುಗಳನ್ನು ಯಾವ ರೀತಿ ಸರಿದೂಗಿಸಬೇಕು, ಸಾಮಾನ್ಯವಾಗಿ ನಮ್ಮ ಪ್ರದೇಶದೊಳಗೆ ಯಾವ್ಯಾವ ಒಂದು ಪೋಷಕಾಂಶಗಳ ಕೊರತೆ ಅದ, ಈ ಎಲ್ಲ ವಿಷಯಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡೋಣ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಸರಿ, ಈಗ ಈ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಬಹಳಷ್ಟು ವರ್ಷಗಳಿಂದ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಂಡೇ ಬರ್ತಾ ಇದ್ರೆ, ಕೆಲವರು ಮಾಡಿಸ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ಈ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇರುವಂತದ್ದು, ಬಹಳಷ್ಟು ಚರ್ಚೆಗೆ ಬರ್ತಾ ಇರುವಂತದ್ದು. ಈ ಒಂದು ಮಣ್ಣು ಪರೀಕ್ಷೆ ಮಾಡಬೇಕು ಅಂತಂದ್ರೆ ನಮ್ಮ ರೈತರು ಮೊದಲಿಗೆ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು ಹೊಲದೊಳಗೆ. ಈ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು, ಎಷ್ಟನ್ನ ತಗೊಳ್ಬೇಕಂತ? ಸರ್, ಈಗ ನಾವು ಏನಪ್ಪಾ ಅಂತಂದ್ರೆ 5 ಎಕರೆಗೆ ಒಂದು ಮಣ್ಣಿನ ಮಾದರಿಯನ್ನು ತರಬೇಕು ಸರ್. ಅದರಲ್ಲಿ ಮಣ್ಣಿನ ಬಣ್ಣ ಮತ್ತು ಮಣ್ಣಿನ ಕಣ ಮತ್ತೆ ಮಣ್ಣಿನ ಆಳ ಮತ್ತೆ ಕೆಂಪು ಮಣ್ಣಿದ್ರೆ ಅದು ಒಂದು ಮಾದರಿ ಬೇರೆ ತೆಗೆದಬೇಕು, ಕಪ್ಪು ಮಣ್ಣಿದ್ರೆ ಅದು ಬೇರೆ ಮಾದರಿನ ತೆಗೆದು ತರಬೇಕು. ಒಂದು ವೇಳೆ ಕಪ್ಪು ಮಣ್ಣು ಇತ್ತು ಅಂತಂದ್ರೆ 5 ಎಕರೆಗೆ ಏನಪ್ಪಾ ಅಂದ್ರೆ ಒಂದು 15 ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಬೇಕು. ಅಂದ್ರೆ ನಾವು ಮಣ್ಣಿನ ಮಾದರಿ ಎಲ್ಲೆಲ್ಲಿ ತರಬಾರ್ದಪ್ಪ ಅಂತಂದ್ರೆ ಬದು ಪಕ್ಕ ತರಬಾರ್ದು, ಗಿಡ ಇದ್ದಲ್ಲಿ ತರಬಾರ್ದು, ನೀರದಲ್ಲಿ ತಿಪ್ಪಿ ಗೊಬ್ಬರ ಹಾಕಿದಲ್ಲಿ ತರಬಾರ್ದು. ಆಮೇಲೆ ಒಂದು ಬದು ಬಿಟ್ಟು ಒಂದು 2-3 ಮೀಟರ್ ಬಿಡಬೇಕು. ಒಂದು ಹೊಲ ಏನಪ್ಪಾ ಅಂತಂದ್ರೆ ಜಡ್ಡಾಕಾರದಲ್ಲಿ, ಆಂಗ್ಲ ಭಾಷೆಯಲ್ಲಿ ಜಡ್ಡಾಕಾರದಲ್ಲಿ ಏನಪ್ಪಾ ಅಂದ್ರೆ ಹೊಲದ 4 ಮೂಲೆಯಲ್ಲಿ, ಒಂದು ಮೂಲೆಯಲ್ಲಿ ನಾವು ಏನಪ್ಪಾ ಅಂದ್ರೆ ವಿಯಾಕಾರದಲ್ಲಿ ಗುಂಡು ಹೊಡಿಬೇಕು. ಮೊದಲ ಮೇಲೆ ಕಸ ಕಡ್ಡಿ ಇದ್ದೆಲ್ಲ ತೆಗಿಬೇಕು, ವಿಯಾಕಾರದಲ್ಲಿ ಗುಂಡು ಹೊಡಿಬೇಕು. ಗುದ್ದಲಿಲ್ಲ ಒಂದು ನಾವು 2 ಕಟ್ಟು ಕೊಟ್ಟು ಮತ್ತೆ ಸಲಿಕೆಯಿಂದ ಅದನ್ನ ಮಣ್ಣು ತೆಗೆದು ಹೊರಗಡೆ ಹಾಕಿ ವಿಯಾಕಾರ ಕಣ್ತಿರ್ಬೇಕು. ಅದು ಆಳ ಎಷ್ಟಪ್ಪ ಅಂತಂದ್ರೆ ಒಂದು ಗೇಣ್ ಒಂದು ಗೇಣ ಇರ್ಬೇಕು, ಅದು ಅಂದಾಜು 6 ಇಂಚ್ ಅಂತ, 6 ಇಂಚ್ ಮಣ್ಣು ಇರ್ಬೇಕು ಸರ್. ಸೊ ಅದು ನಾವು ಸೂರ್ಯನಿಗೆ ವಿಯಾಕಾರದಲ್ಲಿ ನೀವೇನು ಗುಂಡಿ ಹೊಡೆದಿರ್ತೀರಿ, ಸೂರ್ಯನ ಕಿರಣ ಇಲ್ಲಿ ಬೆಳೀತೈತೆ, ಅದ್ರ ಎದುರಿ ದಿಕ್ಕಿನಲ್ಲಪ್ಪ ಅಂದ್ರೆ ಮೇಲೆ ಒಂದು 2 ಬಳ್ಳಿಟ್ಟು 2 ಸೆಂಟಿಮೀಟರ್ನಷ್ಟು ಆ ಕದರೆ ಕಟ್ ಅಥವಾ ಕೇಕ್ ಕಟ್ ಮಾಡೋದನ್ನ ಕಟ್ ಮಾಡಿ ಅದನ್ನ ಬಕೆಟ್ಗೆ ಹಾಕ್ತಾ ಹೋಗ್ಬೇಕು. ಈ ತರ ಏನಪ್ಪ ಅಂತಂದ್ರೆ 5 ಎಕರೆಯಲ್ಲಿ ಹೊಲದ 4 ಮೂಲೆಯಲ್ಲಿ ನಾವು 10-15 ಮಣ್ಣಿನ ಮಾದರಿಯನ್ನು ತರಬೇಕು, ನಾವು ಸಂಗ್ರಹಿಸಬೇಕು. 10-15 ಸ್ಥಳಗಳಲ್ಲಿ ಹೋಗಿ ನಾವು ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಂತ ಇರ್ತಾವ ಸರ್.

ಒಂದು ಪೋಷಕಾಂಶಗಳ ಸಲುವಾಗಿ ಮಣ್ಣನ್ನ ಪರೀಕ್ಷೆ ಮಾಡ್ತೀರಿ ಸರ್? ಸರಿನಾ, ರೈತರು ನೀರಾವರಿ ಬೆಳೆಗಳನ್ನ ಬೆಳಿಬಹುದು ಅಥವಾ ಖುಷ್ಕಿ ಬೆಳೆಗಳನ್ನ ಬೆಳಿಬಹುದು, ಎರಡಕ್ಕೂ ಬೇರೆ ಬೇರೆ ನೀವು ಶಿಫಾರಸು ಮಾಡ್ತಾರೆ ಹೆಂಗ್ ಸರ್? ಕೃಷಿ ಪ್ರದೇಶಕ್ಕೆ ರಾಸಾಯನಿಕ ಗೊಬ್ಬರ ಶಿಫಾರಸು ಬೇರೆ ಇದೆ. ನಮ್ಮ ಕೃಷಿ ಮಹಾವಿದ್ಯಾಲಯ ರಾಯಚೂರು ಶಿಫಾರಸು ಪ್ರಕಾರ ಅಧಿಕ ಇಳುವರಿಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅದನ್ನ ಆ ಒಂದು ಪ್ರಕಾರ ನಾವು ಖುಷ್ಕಿ ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬರ ಶಿಫಾರಸು ಬೇರೆ ಇದೆ, ಆಮೇಲೆ ನೀರಾವರಿ ಪ್ರದೇಶಕ್ಕೆ ರಾಸಾಯನಿಕ ಗೊಬ್ಬರ ಶಿಫಾರಸು ಬೇರೆ ಇದೆ. ಅದರ ಪ್ರಕಾರ ನಾವು ಏನಪ್ಪಾ ಅಂತಂದ್ರೆ ರೈತರಿಗೆ ರಾಸಾಯನಿಕ ಗೊಬ್ಬರವನ್ನು ನಾವು ಶಿಫಾರಸು ಮಾಡ್ತೀವಿ. ರಾಸಾಯನಿಕ ಗೊಬ್ಬರ ಅಲ್ಲದೆ ಏನಂದ್ರೆ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಮಣ್ಣು ಪರೀಕ್ಷಾದ ಆಧಾರದ ಮೇಲೆ. ಸರಿ, ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರೈತರು ಆ ಕ್ರಮಗಳನ್ನ ಕೈಕೊಂಡ್ರೆ ಇಳುವರಿ ಅನ್ನೋದು ಹೆಚ್ಚಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಂತಾರೆ ಸರ್? ಹೌದು ಸರ್, ಇಳುವರಿ ನಾವು ಹೆಚ್ಚಿಗೆ ಪಡಿಬಹುದು. ಯಾಕಂತಂದ್ರೆ ನಮ್ಗೆ ಉದಾಹರಣೆ ಹೇಳ್ತೀನಿ, ಈಗ ಪ್ರತಿ ವರ್ಷ ರೈತರು ಏನ್ ಮಾಡ್ತಾರೆ, ಡಿ ಎ ಪಿ ಆಗ್ತಾ ಆಗ್ತಾ ಹೋಗ್ತಾರೆ. ಡಿ ಎ ಪಿ ಏನಪ್ಪ ಅಂತಂದ್ರೆ ಅದು ಉಪಯೋಗ ಆದ್ರೆ 10-15% ಅಷ್ಟೇ ಉಪಯೋಗ ಆಗುತ್ತೆ, ಬೆಳೆ ತಗೊಂತೈತೆ. ಇದಕ್ಕೆ ಅದನ್ನು ಮಣ್ಣಿನಲ್ಲಿ ಸ್ಥಿರೀಕರಣ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜೈವಿಕ ಗೊಬ್ಬರ ಆದಂತ ರಂಜಕ ರಹಿತ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡ್ಬೇಕಂತ ನಾನು ಮೊದಲೇ ತಿಳಿಸಿದ್ದೆ ತಮಗೆ. ಸರಿಗೆ, ರೈತರು ಒಂದು ಮಣ್ಣು ಪರೀಕ್ಷೆ ಮಾಡೋ ಟೈಮ್ ಒಳಗ ನಿಮ್ಗೆ ಸಮಸ್ಯಾತ್ಮಕ ಮಣ್ಣುಗಳು ಅದಾವ ಅಂತ ಏನಾದ್ರೂ ಗುರುತಾಗ್ತದೆ ಹೆಂಗೆ? ಮಣ್ಣಿನಲ್ಲಿ ನಾವು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾವು ರಸಸಾರ ಮತ್ತು ಲವಣಾಂಶ ಮುಖ್ಯವಾಗಿ ನೋಡ್ತೀವಿ. ನಾವು ಉಳಿಕೆದ್ರ ಸಾರ್ವಜನಿಕ ರಂಜಕ ಪೊಟ್ಯಾಸು ಸತ್ತು ಬೋರಾನ್ ಏನಪ್ಪ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಲ್ಲಿ ಇತ್ತಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಶಿಫಾರಸು ಪ್ರಕಾರ ನಾವು ಹಾಕಿ ನಾವು ನಿರ್ವಹಣೆ ಮಾಡಬಹುದು. ಆದ್ರಿಂದ ಸಮಸ್ಯಾಸ್ಪದ ಮಣ್ಣುಗಳು ಆದಂತ ಈ ಸವುಳು, ಜವಳು, ಕ್ಷಾರ ಮಣ್ಣು, ಅದು ಮುಖ್ಯವಾಗಿ ನಾವು ರಸಸಾರ ಮತ್ತು ಲವಣಾಂಶವನ್ನು ನಾವು ಪರೀಕ್ಷೆ ಮಾಡ್ತೀವಿ. ಸೊ ರಸಸಾರ ಏನಪ್ಪ ಅಂತಂದ್ರೆ ಈ 8.5 ಜಾಸ್ತಿ ಇತ್ತಂದ್ರೆ ಅದು ಕ್ಷಾರ ಭೂಮಿ ಆಗುತ್ತೆ. ಸೊ ಲವಣಾಂಶ ಪರೀಕ್ಷೆ ಮಾಡಿದಾಗ ಅದರಲ್ಲಿ 4 ಹೆಚ್ಚು ಡೆಸಿಸಿಮೆನ್ಸ್ ಪರ್ ಮೀಟರ್ ಹೆಚ್ಚಿತ್ತಂದ್ರೆ ಅದು ಏನಪ್ಪ ಅಂದ್ರೆ ಉಪ್ಪು ಭೂಮಿ ಆಗುತ್ತೆ. ಇದಕ್ಕೆ ನೀವು ಪರಿಹಾರ ಸಾಧ್ಯ ಆದ್ರೆ ಸರ್, ಸಮಸ್ಯಾತ್ಮಕ ಮಣ್ಣುಗಳಿಗೆ ರೈತರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅಂತೇಳಿ? ಈಗ ನಾವು ಇದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಸಮಸ್ಯಾತ್ಮಕ ಮಣ್ಣಾದ ಒಂದು ಸುಣ್ಣದ ಪ್ರಮಾಣ 5% ಜಾಸ್ತಿ ಇತ್ತು ಅದು ಸಮಸ್ಯಾತ್ಮಕ ಮಣ್ಣೇ ಇರುತ್ತೆ. ಆಮೇಲೆ ಈಗ ಕ್ಷಾರ ಮಣ್ಣು ಪಿ ಎಚ್ 8.5 ಜಾಸ್ತಿ ಇತ್ತಂದ್ರೆ ಅದರಲ್ಲಿ ನಾವು ಜಿಪ್ಸಮ್ ಎಷ್ಟು ಹಾಕ್ಬೇಕು 1 ಅದನ್ನು ನಾವು ಶಿಫಾರಸು ಮಾಡ್ತೀವಿ. ಎಷ್ಟು ಆಳ ಹಾಕ್ಬೇಕು 10 ಏನಪ್ಪಾ ಅಂದ್ರೆ ಅದು ಹಾಕಿ ನಾವು ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹಾಕಿ ನಾವು ಶಿಫಾರಸಿನ ಪ್ರಮಾಣದಲ್ಲಿ 1 ಎಷ್ಟನ್ನು ಹಾಕ್ಬೋ ಅನ್ನೋ ಶಿಫಾರಸು ಮಾಡ್ತೀವಿ. ಅದು ಹಾಕಿದ್ರಂದ್ರೆ ಮಣ್ಣು ಏನಪ್ಪ ಅಂದ್ರೆ ಆರೋಗ್ಯ ಮಣ್ಣು ಆಗಿಬಿಡುತ್ತೆ. ನಮ್ಮ ರೈತ ಬಂಧರು ಸರಾಸರಿಯಾಗಿ ಎಷ್ಟು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ? ಸರಿ, ಕೃಷಿ ಪ್ರದೇಶಕ್ಕಾದ್ರೆ ಈ ತೊಗರಿ ಬೆಳೆ ಬೆಳಿತಕ್ಕಂತ ಈಗ ಪ್ರದೇಶದಲ್ಲಿ ಈಗ ಕಡೆ ಬೆಳಿತಕ್ಕಂತ ಹೆಸರು ಉದ್ದು ಬೆಳಿತಕ್ಕಂಥ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಈಗ 3 ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಈಗ ನೀರಾವರಿ ಪ್ರದೇಶ ಭತ್ತ ಬೆಳೆತಿದ್ರಂದ್ರೆ ಈಗ 3 ಒಂದ್ಸಲ ಏನಪ್ಪ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. 3 ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸ್ ಡಾಕ್ಟರ್ ಬಸವರಾಜ್ ಅವರೇ, ತಾವು ಇಲ್ಲಿ ತನಕ ಈ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಏನು ಅದರಲ್ಲಿ ಇರ್ತದೆ, ಆಮೇಲೆ ನಮ್ಮ ರೈತರು ಯಾವ ರೀತಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು, ಅದನ್ನು ಯಾವ ರೀತಿ ಅವರು ಉಪಯೋಗ ಮಾಡಿಕೊಂಡ್ರೆ ತಮ್ಮ ಇಳುವರಿ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಬಸವರಾಜ್ ಅವರಿಗೆ ಧನ್ಯವಾದ ಹೇಳ್ತಾನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಮಣ್ಣಿನ ಆರೋಗ್ಯ ಕಾರ್ಡ್ ಕುರಿತು ಡಾಕ್ಟರ್ ಬಸವರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ ಲಕ್ಷ್ಮೀಬಾಯಿ ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಕೇಳ ಲಕ್ಷ್ಮೀಬಾಯಿ, ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಕೇಳಿ ಇನ್ನೊಂದು ಭಜನೆ ಪದ. ಪೂಜೆ ಮಾಡಾರಮ್ಮ ತಂಗೆ, ಪೂಜೆ ಮಾಡಾರೆ ಪಾಪದ ಗೋಜ ಬ್ಯಾಡಾರೆ. ಇದುವರೆಗೆ ಲಕ್ಷ್ಮೀಬಾಯಿ, ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದರೆ ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 90%, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚು ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ಇವತ್ತಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೇಘ ಸಂದೇಶ ಸರಣಿಯ 516ನೇ ಸಂಚಿಕೆ ಬಿತ್ತರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ, ನಂತರ ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಗೊಂದಳಿಗರ ಪದಗಳನ್ನು ಕೇಳಿದ್ರಿ. ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು. Oh,